ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 94ನೇ ಜನ್ಮದಿನವಾದ ಇಂದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಸಮಾಧಿಗೆ ಕುಟುಂಬ ಸದಸ್ಯರು ಅಭಿಮಾನಿಗಳು ಗೌರವ ನಮನ ಸಲ್ಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ಅಭಿಮಾನದ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆ ಅನನ್ಯವಾದದ್ದು. ಚಿತ್ರರಂಗಕ್ಕಷ್ಟೇ ಅಲ್ಲದೆ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸುವ ಮೂಲಕ ಕನ್ನಡಾಭಿಮಾನ ಪ್ರೇರೇಪಿಸಲು ಕಾರಣರಾದವರು. ಈ ನಿಟ್ಟಿನಲ್ಲಿ ಕನ್ನಡ ಅಭಿಮಾನದ ದಿನಾಚರಣೆ ಅರ್ಥಪೂರ್ಣವಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಿ ಗೋವಿಂದರಾಜು ತಿಳಿಸಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಟ ಸಾರ್ವಭೌಮ ಡಾ ರಾಜ್ಕುಮಾರ್ ಅವರ 94ನೇ ಜಯಂತಿಯನ್ನು ಚಿತ್ರದುರ್ಗ ಜಿಲ್ಲೆಯ ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರೆದಿತ್ತು. ರಾಯಚೂರಿನಲ್ಲಿ ದಿನದ ಗರಿಷ್ಠ 40°C ತಾಪಮಾನ ದಾಖಲಾಗಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 23°C ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ಹಲವು ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ವಾಪಸ್. ರಾಜ್ಯದೆಲ್ಲೆಡೆ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿ ಅಭಿಯಾನ. ಭಾರತ 2030 ವೇಳೆಗೆ ಮಲೇರಿಯಾ ಮುಕ್ತಗೊಳಿಸುವ ಗುರಿ, ಡಾಕ್ಟರ್ ಮನ್ಸುಖ್ ಮಾಂಡವೀಯ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನ. ರಾಜ್ಯದೆಲ್ಲೆಡೆ ಗೌರವ ನಮನ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಒಳನಾಡು ಮೀನು ಕೃಷಿಯಲ್ಲಿ ನೀರಿನ ಗುಣಮಟ್ಟದ ಪ್ರಾಮುಖ್ಯತೆ, ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ಮೀನು ವಿಜ್ಞಾನಿ ಡಾಕ್ಟರ್ ಚೇತನ್ ಅವರೊಂದಿಗೆ ಸಂದರ್ಶನ. ಬಳಿಕ ಆರೋಗ್ಯ ಮಾಹಿತಿ ಕೇಳುವಿರಿ. ಕುಡ್ಲಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟಲೆ ನಿಕ್ಲೆನ ಇಲ್ಲಿನ ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲಿಗ ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ಇದೀಗ ಕೇಳಿ ಒಳನಾಡು ಮೀನು ಕೃಷಿಯಲ್ಲಿ ನೀರಿನ ಗುಣಮಟ್ಟದ ಪ್ರಾಮುಖ್ಯತೆ, ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ಮೀನು ವಿಜ್ಞಾನಿ ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ಮೀನುಗಾರಿಕಾ ವಿಜ್ಞಾನಿ ಡಾಕ್ಟರ್ ಚೇತನ್ ಎನ್ ಅವರಿದ್ದಾರೆ. ಮುಖ್ಯವಾಗಿ ನಮ್ಮ ಕರಾವಳಿ ಜಿಲ್ಲೆಯ ಪ್ರಮುಖ ಆಹಾರವಾದಂಥ ಮೀನು ಕೃಷಿಯ ಬಗ್ಗೆ ಅವರು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಕರಾವಳಿ ಜಿಲ್ಲೆಯ ಮುಖ್ಯವಾದಂಥ ಒಂದು ಆಹಾರ ಅಂತ ಹೇಳಿದರೆ ಮೀನು. ಸಮುದ್ರ ಇರುವುದರಿಂದ ನಮಗೆ ಸಮುದ್ರದ ಮೀನು ಧಾರಾಳವಾಗಿ ಸಿಕ್ತದೆ ಅನ್ನುವಂಥ ಒಂದು ನಂಬಿಕೆ ನಮ್ಮ ಹತ್ರ ಯಾವಾಗಲೂ ಇದ್ದದ್ದೇ. ಹೌದು. ಆದರೂ ಕೂಡ ದಿನ ಹೋದಂತೆ ಬೇರೆ ಬೇರೆ ಕಾರಣಗಳಿಂದ ಮೀನುಗಾರಿಕೆಯಲ್ಲಿ ಬದಲಾವಣೆಗಳು ಆಗಿದ್ದಾವೆ. ಬರೀ ಸಮುದ್ರದ ಮೀನು ಮಾತ್ರ ಅಲ್ಲ, ಒಳನಾಡಿನಲ್ಲಿ ಕೂಡ ಮೀನು ಸಾಕಣೆ ಮಾಡುವಂಥ ಒಂದು ಪ್ರವೃತ್ತಿ ದಶಕಗಳಿಂದ ಬೆಳೆದು ಬಂದಿದೆ. ಹೌದು ಸರ್. ಈಗ ಈ ಒಳನಾಡು ಮೀನು ಕೃಷಿ ಇದು ಮತ್ತು ಈ ಸಮುದ್ರದ ಮೀನಿನ ಇದರ ವ್ಯತ್ಯಾಸ, ಮತ್ತು ಈ ಒಳನಾಡು ಮೀನು ಕೃಷಿ ಅಂದರೆ ಏನು ಮತ್ತು ಇದು ಹೇಗೆ ಭಿನ್ನ ಅಂತ ಒಂಚೂರು ಹೇಳ್ಬೋದಾ? ಈಗ ನಾವು ಒಳನಾಡು ಮೀನುಗಾರಿಕೆಯನ್ನು ನಾವು ತಗೊಂಡ್ರೆ ಒಳನಾಡುವಲ್ಲಿರುವ ಜಲ ಸಂಪನ್ಮೂಲಗಳನ್ನು ಬಳಸಿ ಮೀನು ಕೃಷಿಯನ್ನು ಮಾಡುವಂಥದ್ದು, ಅದು ಕೆರೆ ಬಾವಿ, ಹೊಂಡ, ಜಲಾಶಯ, ನದಿಗಳು, ಹೀಗೆ ಇದರಲ್ಲೆಲ್ಲ ಇರುವಂಥ ಜಾಗವನ್ನು ಉಪಯೋಗಿಸಿ ಮೀನು ಕೃಷಿಯನ್ನು ಮಾಡೋದನ್ನು ನಾವು ಒಳನಾಡು ಮೀನುಗಾರಿಕೆ ಅಂತ ಹೇಳ್ತೇವೆ. ಇದು ಸಮುದ್ರ ಮೀನುಗಾರಿಕೆಗೆ ಹೇಗೆ ವಿಭಿನ್ನ ಅಂತಂದರೆ, ಸಮುದ್ರ ಮೀನುಗಾರಿಕೆಯಲ್ಲಿ ನಾವು ಸಮುದ್ರಕ್ಕೆ ಹೋಗಿ ಅಲ್ಲಿ ನೈಸರ್ಗಿಕವಾಗಿ ಲಭ್ಯವಿರುವಂಥ ಮೀನುಗಳನ್ನು ಹಿಡಿದು ತರ್ತೇವೆ, ಅದು ಸಮುದ್ರ ಮೀನುಗಾರಿಕೆ. ಅಲ್ಲಿರುವಂಥ ತಳಿಗಳು ಒಳನಾಡಲ್ಲಿರುವಂಥ ತಳಿಗಳು ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಕೆಲವು ತಳಿಗಳಿಗೆ ಉಪ್ಪಿನಂಶ ಬೇಕಾಗ್ತದೆ ಬೆಳೀಲಿಕ್ಕೆ, ಕೆಲವು ತಳಿಗಳಿಗೆ ಉಪ್ಪಿನಂಶ ಬೇಕಾಗಿರೋದು. ಯಾವ ತಳಿಗಳಿಗೆ ಉಪ್ಪಿನಂಶ ಬೇಕಾಗಿಲ್ಲ ಅವು ಒಳನಾಡು ನದಿಗಳಲ್ಲಿ, ಕೆರೆಗಳಲ್ಲಿ, ಜಲಾಶಯಗಳಲ್ಲಿ ಬೆಳೆಯುವಂಥ ಸಾಧ್ಯತೆ ಇದೆ. ಸೊ ಇದು ಮೇನ್ ಆಗಿರುವಂಥ ವ್ಯತ್ಯಾಸ. ಅದು ಸರಿ. ಈಗ ಮುಖ್ಯವಾಗಿ ಒಳನಾಡು ಮೀನು ಕೃಷಿ ನಾವು ಹೇಳೋದಿದ್ರೆ, ಈ ಮೀನು ಕೃಷಿ ಮಾಡಲಿಕ್ಕೆ ನಾವು ಏನು ಮೊದಲನೇದಾಗಿ ಆದ್ಯತೆಯನ್ನು ಕೊಡಬೇಕಾಗ್ತದೆ? ಒಳನಾಡು ಮೀನು ಕೃಷಿಯನ್ನು ನಾವು ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಮೂರು ಮುಖ್ಯವಾದಂಥ ಮಾನದಂಡಗಳು. ಮೊದಲನೇದಾಗಿ ನೀರು. ನೀರು ಎಲ್ಲಿಂದ ನಾವು ಉಪಯೋಗಿಸ್ತೇವೆ, ಅದು ಬಾವಿಯಿಂದನ, ಕೆರೆಯಿಂದನ, ನದಿಯಿಂದನ, ಇದನ್ನು ನಾವು ನೋಡಬೇಕಾಗುತ್ತೆ. ಅದರಲ್ಲಿರುವಂಥ ಗುಣಧರ್ಮಗಳನ್ನು ನಾವು ನೋಡಿ ಯಾವ ಥರದ ಮೀನು ತಳಿಯನ್ನು ಉಪಯೋಗಿಸ್ಬೇಕು ಅನ್ನೋದು ಇರ್ತದೆ. ಎರಡನೇದಾಗಿ ಬರುವಂಥದ್ದು ಮಣ್ಣು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಮಸ್ಯೆ ಏನಂದರೆ, ನಮ್ಮ ದಕ್ಷಿಣ ಕನ್ನಡದ ಮಣ್ಣಿಗೆ ನೀರು ಹಿಡಿದಿರುವ ಶಕ್ತಿ ಇರೋದಿಲ್ಲ, ಎಷ್ಟೇ ನೀರು ಹಾಕಿದರೂ ಬಸಿದು ಹೋಗುತ್ತೆ. ಸೊ ಇದಕ್ಕೋಸ್ಕರ ನಾವು ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವಾತಾವರಣವನ್ನು ನಾವು ರೆಡಿ ಮಾಡಲಿಕ್ಕೆ ಆಗ್ತದೆ. ಮೂರನೇದು ಗಾಳಿ. ಗಾಳಿ ಸರ್ವೇ ಸಾಮಾನ್ಯ ಎಲ್ಲ ಕಡೆ ಇರುವಂಥ ಸಾಮಾನ್ಯವಾದಂಥ ಆಗಿರೋದ್ರಿಂದ ಅದರ ಸಮಸ್ಯೆ ಇರೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಈ ಮೂರನ್ನು ಸೇರಿಸಿ ಮೀನು ಕೃಷಿಯನ್ನು ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ನಮ್ಮಲ್ಲಿ ಮಣ್ಣಲ್ಲಿ ನೀರು ಹಿಡಿದಿರೋ ಶಕ್ತಿ ಇಲ್ಲದೇ ಇರೋದ್ರಿಂದ ನಾವೇನು ಮಾಡ್ತೇವೆ, ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ, ಆವಾಗ ಏನಾಗ್ತದೆ, ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದಾಗ ನೀರು ಮತ್ತು ಗಾಳಿ ಮಾತ್ರ ಇರ್ತದೆ. ಸೊ ಅದಕ್ಕೋಸ್ಕರ ಈ ಮೂರನ್ನು ಸೇರಿಸಿ ನಾವು ಮೀನು ಕೃಷಿಯನ್ನು ಮಾಡಿದರೆ ನಮಗೆ ಒಂದು ಒಳ್ಳೆಯ ಸಕ್ಸಸ್ಫುಲ್ ಕಲ್ಚರ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಮೊದಲನೆಯದಾಗಿ ನೀವು ಹೇಳಿದ್ರೆ ನೀರು ಬಹಳ ಮುಖ್ಯ ಅಂತ. ಈಗ ನೀರು ಅಂತ ಹೇಳಿದರೆ ನೀರು ಯಾವ ಥರ ಇರಬೇಕು, ಆ ಗುಣಮಟ್ಟ ಯಾವ ಥರ ಇರಬೇಕು? ನಾವು ನೀರಿನ ಗುಣಮಟ್ಟ ಹೇಳ್ತಿದ್ದಾಗ ನಾವು ಅದಕ್ಕೆ ಈಗ ಯಾವ ಮೂಲಗಳಿಂದ ನಾವು ತಗೊಂಡಿದ್ದೀವಿ, ಈಗ ಬಾವಿಯಿಂದ ತಗೊಂಡಾಗ ಅದರಲ್ಲಿ ರಸಸಾರ ಎಷ್ಟಿದೆ, ಸಾರಜನಕ ಎಷ್ಟಿದೆ, ಅದೇ ಥರ ಅದಕ್ಕೆ ಬೇಕಾಗಿರುವಂಥ ಎಲ್ಲದು ಏನಿದೆ, ನಾವು ಟಿ ಡಿ ಎಸ್ ಅಂತ ಹೇಳಿ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ ಹೇಳ್ತೀವಿ, ಹಾರ್ಡ್ನೆಸ್ ಅಂತ ಹೇಳ್ತೀವಿ, ಇದೆಲ್ಲದನ್ನು ತಗೊಂಡು ನಾವು ಮೇನಾಗಿ ನಾವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡೋದು ಪಿ ಎಚ್ ರಸಸಾರದ ಮೇಲೆ. ಪಿ ಎಚ್ ನಮಗೆ ಯಾವಾಗಲೂ 6.5-8.5 ಒಳಗಡೆ ಇರಬೇಕು, ಆದರೆ ದಕ್ಷಿಣ ಕನ್ನಡದಲ್ಲಿ ಅದು ಸಾಧ್ಯ ಇಲ್ಲ, ಯಾವಾಗಲೂ ಅದು 6 ತುಂಬ ಕಡಿಮೆ ಇರ್ತದೆ. ಅದಕ್ಕೆ ಪೂರಕವಾಗಿ ನಾವು ಬೇಕಾಗಿರುವಂಥ ಚೇಂಜಸ್ನ ನಾವು ಮಾಡಬೇಕಾಗತ್ತೆ. ಅಂಶ ಈಗ 6.5 ಕೆಳಗಡೆ ಇದ್ದರೆ ಸುಣ್ಣವನ್ನು ಉಪಯೋಗಿಸ್ಬೋದು. ಎಷ್ಟು ಸುಣ್ಣವನ್ನು ಉಪಯೋಗಿಸ್ಬೇಕು ಅದು ಅದರದ ಪರ್ಸೆಂಟೇಜ್ ಮೇಲೆ ಲೆಕ್ಕ ಹಾಕಿ ಹೋಗ್ತದೆ ಅಂತ ಹೇಳಿದರೆ, ಈಗ ನೀರಿನ ಗುಣಮಟ್ಟವನ್ನು ನಾವು ಮೊದಲಿಗೆ ಅಳಿಬೇಕಾಗ್ತದೆ ಹೇಗೆ? ಹೌದು. ಅಂದರೆ ಅದರ ಪಿ ಎಚ್ ಅನ್ನು ಅಳದೇ ಮುಂದಿನ ಕೆಲಸ ಮಾಡಬೇಕು ಹೇಗೆ? ಹೌದು. ಈಗ ನಾವು ನೀರು ಅತ್ಯಮೂಲ್ಯವಾಗಿರೋದ್ರಿಂದ ಮೀನು ಕೃಷಿಗೋಸ್ಕರ ಮೊದಲು ಅದರ ಗುಣಧರ್ಮ ನಾವು ತಿಳ್ಕೊಳ್ಳೋದು ಮುಖ್ಯ. ಏಕೆಂದರೆ ಇದರಲ್ಲಿ ನಾವು ಈ ಪಿ ಎಚ್ ಏನಿದೆ, ಪಿ ಎಚ್ನ ನಾವು ಪ್ರೊಡಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೇವೆ, ಅಂದರೆ ಉತ್ಪಾದಕತೆ ಸೂಚ್ಯಾಂಕ. ಈ ಒಂದು ಪಿ ಎಚ್ನ ನೀವು ಒಂದು ಬ್ಯಾಲೆನ್ಸ್ ಮಾಡಿದ್ರೆ ಬೇರೆ ಎಲ್ಲ ಪ್ಯಾರಾಮೀಟರ್ಗಳನ್ನ ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ವೇರಿಯೇಷನ್ ನಿಮಗೆ ಪಿ ಎಚ್ ಅಲ್ಲೇ ಬಂದರೆ ನಿಮಗೆ ಆಕ್ಸಿಜನ್ ಲೆವೆಲ್ಸ್ ಬೇರೆ ಆಗ್ಬೋದು ಅಥವಾ ನೈಟ್ರೋಜನ್ ಲೆವೆಲ್ಸ್ ಬೇರೆ ಆಗ್ಬೋದು. ಅದಕ್ಕೋಸ್ಕರ ಪಿ ಎಚ್ನ ನಾವು 6.5-8.5 ನಾವು ತರಿಸಿ ನಂತರ ಕೃಷಿಯನ್ನು ಮಾಡಿದ್ರೆ ನಮಗೆ ಸುಲಭ ಕೂಡ ಆಗ್ತದೆ, ಅದರ ಜೊತೆಗೆ ಮೀನು ಆರೋಗ್ಯವಾಗಿ ಬೆಳೀಲಿಕ್ಕೂ ಸಾಧ್ಯ ಆಗ್ತದೆ. ಇದರ ಮಧ್ಯೆ ನೀವು ಹೇಳಿದ್ರೆ ಒಂದು ಉತ್ಪಾದಕತೆಯ ಸೂಚ್ಯಂಕ ಅಂತ, ಪ್ರೊಡಕ್ಟಿವಿಟಿ ಇಂಡೆಕ್ಸ್, ಇದೇನು ಇದು? ಇದು ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಇರ್ತದೆ ಒಂದು ಕಲ್ಚರ್ ಸಿಸ್ಟಮಲ್ಲಿ, ಅದು ಎಲ್ಲವನ್ನು ಅದು ಕಂಟ್ರೋಲ್ ಮಾಡುವಂಥ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಆಗಿರುತ್ತೆ. ಅದರಲ್ಲಿ ಪಿ ಎಚ್ ಒಂದು ರಸಸಾರ ಏನಿದೆ ಇದು ಪ್ರೊಡಕ್ಟಿವ್ ಇಂಡೆಕ್ಸ್ ಆಗಿರುತ್ತೆ. ಈಗ ಪಿ ಎಚ್ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ, ನಾನು ಆಗಲೇ ಹೇಳಿದಾಗೆ ಆಕ್ಸಿಜನ್ ಲೆವೆಲ್ಸ್ ವೇರಿ ಆಗ್ಬೋದು ಅಥವಾ ನಾವು ಹಾಕುವಂಥ ಗೊಬ್ಬರಗಳು ಕರಗುವಂಥ ಪ್ರಮಾಣ ಬೇರೆ ಆಗ್ಬೋದು ಅಥವಾ ಮೀನುಗಳಿಗೆ ಉಸಿರಾಡಲಿಕ್ಕೆ ಬೇಕಾಗಿರುವಂಥ ಏನು ಜಾಗ ಆಗಿರ್ಬೋದು ಅಥವಾ ಅದರಲ್ಲಿರೋ ಗಡಸ್ತನ ಆಗಿರ್ಬೋದು ಅಥವಾ ಇರೋವಂಥ ಎಲ್ಲ ಏನು ಅನಿಲಗಳಿದೆ ಅದು ವೇರಿ ಆಗುವ ಸಾಧ್ಯತೆಗಳು ಇರ್ತದೆ. ಅದಕ್ಕೋಸ್ಕರ ಈ ಒಂದು ಪ್ಯಾರಾಮೀಟರ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಬೇರೆಲ್ಲ ಪ್ಯಾರಾಮೀಟರ್ಗಳನ್ನು ಆಲ್ಟರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಒಳನಾಡಿನ ಮೀನು ಕೃಷಿಯಲ್ಲಿ ಒಂದು ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಅಂತ ಹೇಳಿದರೆ ಈ ಪಿ ಎಚ್ ಅನ್ನು ಕಂಟ್ರೋಲ್ ಮಾಡುವಂಥ. ಹೌದು. ಈಗ ಇದನ್ನು ಕಂಟ್ರೋಲ್ ಮಾಡುವುದು ಅಥವಾ ನಿರ್ವಹಣೆ ಮಾಡೋದು, ನೀವು 6.5-8.5 ಇರಬೇಕು ಅಂತ ಹೇಳಿದ್ರಿ, ಇದು ಹೇಗೆ ಇದನ್ನು ನಿರ್ವಹಣೆ ಮಾಡೋದು? ಈಗ ನಮಗೆ ಪಿ ಎಚ್ ತುಂಬ ಕಡಿಮೆ ಇರೋವಂಥ ಜಾಗದಲ್ಲಿ ನಾವೇನು ಮಾಡ್ತೇವೆ, ಸುಣ್ಣವನ್ನು ಬಳಕೆ ಮಾಡ್ತೇವೆ. ನಮಗೆ ಸುಣ್ಣವನ್ನು ಬಳಕೆ ಮಾಡಲಿಕ್ಕೆ ಯಾವ ಥರದ ಸುಣ್ಣವನ್ನಾದರೂ ಉಪಯೋಗಿಸ್ಬೋದು, ಅದು ಹುಡಿ ಸುಣ್ಣ ಆಗಿರ್ಬೋದು, ಅಥವಾ ಚಿಪ್ಪು ಸುಣ್ಣ ಆಗಿರ್ಬೋದು ಅಥವಾ ಕಲ್ಲು ಆಗಿರ್ಬೋದು, ಈ ತರದೆಲ್ಲವನ್ನು ನಾವು ಉಪಯೋಗಿಸ್ಲಿಕ್ಕೆ ಸಡಿ ಅದನ್ನ ಎರಚಿದಾಗ ಅದು ಒಂದು ವಾರದಿಂದ 10 ದಿನಗಳ ಒಳಗಡೆ ಹಸಿರಾದ ಪಾಚಿಯನ್ನ ಬೆಳೆಸ್ತದೆ. ನಾವು ಅದನ್ನ ಫೈಟೋಪ್ಲಾಂಕ್ಟನ್ ಅಥವಾ ಪ್ಲಾಂಕ್ಟನ್ ಅಂತ ಜನರಲ್ ಆಗಿ ಹೇಳುತ್ತೇವೆ. ಆ ಪ್ಲಾಂಕ್ಟನ್ ನ ತಿನ್ಕೊಂಡು ಮೀನುಗಳು ಬೆಳೀತವೆ. ಆಂದ್ರತೆಯ ಪ್ರಭಾವ ಉತ್ಪಾದಕತೆಯ ಮೇಲೆ ಏನಾಗ್ತದೆ, ಹೇಗಾಗ್ತದೆ? ಈಗ ನಾವು ಹೆಚ್ಚಾಗಿ ಮೀನು ತಳಿಗಳಲ್ಲಿ ನಾವು ಹೇಳೋದು ಅಂದ್ರೆ ಕೆಲವು ತಳಿಗಳು ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ, ಕಾಟ್ಲಾ, ರೋಹು, ಸಾಮಾನ್ಯ ಗೆಂಡೆ ಅಥವಾ ವಿದೇಶಿ ತಳಿ ಗೆಂಡೆ ಮೀನುಗಳಿದೆ. ಈ ಎಲ್ಲ ಗೆಂಡೆ ಮೀನುಗಳನ್ನು ನಾವು ಉಪಯೋಗಿಸಿದಾಗ ನಾವು ಹೇಳೋದು 1 ಚದರ ಮೀಟರ್ಗೆ 1-2 ಅಂದರೆ 1 ಎಕರೆಗೆ 4,000 ಮರಿಗಳನ್ನು ಉಪಯೋಗಿಸಿ, ಇದು ಸಾಂದ್ರತೆ. ಕೆಲವು ಬೇರೆ ತಳಿಗಳಿದೆ, ಈಗ ತಿಲಾಪಿ ಅಂತ ಹೇಳ್ತೇವೆ ಅಥವಾ ಪಂಗಸ್ ಅಂತ ಹೇಳ್ತೇವೆ, ಇದನ್ನೆಲ್ಲ ಮಾಡ್ತಿದ್ದಾಗ 1 ಚದರ ಮೀಟರ್ಗೆ 5 ನಂಬರ್ ಕೂಡ ನಾವು 5 ಮರಿಗಳನ್ನು ಹಾಕುವಂಥ ಸಾಧ್ಯತೆ. ಈ ಒಂದು ಇದನ್ನು ನಾವು ಯಾಕೆ ಹೇಳ್ತೇವೆ, 1 ಚದರ ಮೀಟರಲ್ಲಿ ಇರುವಂಥ ಏನು ಜಾಗ, ಅದರಲ್ಲಿರುವಂಥ ನೀರಿನ ಪ್ರಮಾಣ, ಅದರಲ್ಲಿರುವ ನೀರಿನಲ್ಲಿ ಇರುವಂಥ ಆಮ್ಲಜನಕ, ಆ ಮೀನುಗಳಿಗೆ ಬೆಳವಣಿಗೆಗೆ ಅಷ್ಟು ಸಾಧ್ಯತೆ ಕೊಡಲಿಕ್ಕೆ ಸಾಧ್ಯ ಅಥವಾ ಬೆಳವಣಿಗೆಗೆ ಪೂರಕವಾಗಿರಲಿಕ್ಕೆ ಸಾಧ್ಯ. ಯಾವಾಗ ಅದೇ ಜಾಗದಲ್ಲಿ ಹೆಚ್ಚು ಪ್ರಮಾಣದ ಮೀನು ಮರಿಗಳು ಸೇರ್ತದೆ, ತ್ಯಾಜ್ಯ ಕೂಡ ಜಾಸ್ತಿ ಆಗ್ತದೆ ಅಥವಾ ಆಮ್ಲಜನಕವನ್ನು ಉಪಯೋಗಿಸುವಂಥ ಪರಿಣಾಮ ಕೂಡ ಜಾಸ್ತಿ ಆಗ್ತದೆ, ಅದರಿಂದ ಮೀನುಗಳಿಗೆ ಬೆಳವಣಿಗೆಯ ಒಂದು ನೈಸರ್ಗಿಕವಾಗಿರೋದಿಲ್ಲ, ಆವಾಗ ಸ್ಟ್ರೆಸ್ಗೆ ಹೋಗ್ತದೆ. ಯಾವಾಗ ಸ್ಟ್ರೆಸ್ಗೆ ಹೋಗ್ತದೆ, ಮೊದಲು ಯಾವುದೇ ಒಂದು ಪ್ರಾಣಿ ಸ್ಟ್ರೆಸ್ಗೆ ಹೋದಾಗ ಇರುವಂಥದ್ದು ಒಂದೇ ಒಂದು, ತಾನು ಬದುಕಲಿಕ್ಕೆ ಮಾತ್ರ ಟ್ರೈ ಮಾಡ್ತದೆ ಹೊರತು ಬೆಳವಣಿಗೆಗೆ ಟ್ರೈ ಮಾಡ್ತೀನಿ. ಸೊ ಅವಾಗೇನೋ ನೀವು ಎಷ್ಟೇ ಆಹಾರ ಕೊಟ್ಟರು, ಏನೇ ನೀವು ಇದು ಹಾಕಿದ್ರು ಒಳಗಡೆ, ಅದು ವೇಸ್ಟ್ ಆಗಿ ಹೋಗ್ತದೆ ಹೊರತು ಮೀನು ಬೆಳವಣಿಗೆ ಆಗೋದಿಲ್ಲ. ಅದರ ಜೊತೆಗೆ ಮತ್ತಷ್ಟು ಸಮಸ್ಯೆಗಳು, ಯಾಕಂದರೆ ಹೆಚ್ಚಾಗಿ ಹಾಕಿರುವಂಥ ಆಹಾರ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಮತ್ತೆ ಕೆಳಗಡೆ ಹೋಗಿ ಸೆಟ್ಲಾಗಿ ಮತ್ತೆ ಅದು ಸಮಸ್ಯೆಯನ್ನೇ ಉಂಟು ಮಾಡೋದು. ಅದಕ್ಕೋಸ್ಕರ ಮೀನಿನ ಸಾಂದ್ರತೆ ಏನಿದೆ, ನಿರ್ದಿಷ್ಟವಾಗಿ ವೈಜ್ಞಾನಿಕವಾಗಿ ಏನು ಹೇಳಿದ್ದೇವೆ, ಗೆಂಡೆ ಮೀನುಗಳಲ್ಲಿ ಅಂತಂದರೆ 1 ಚದರ ಮೀಟರ್ಗೆ 1-2 ಗೆಂಡೆ ಮೀನುಗಳು, ತಿಲಾಪಿಯ, ಪಂಗಸ್ ಆದರೆ 1 ಚದರ ಮೀಟರ್ಗೆ 5 ಮರಿಗಳನ್ನು ಹಾಕಿದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ಮೀನು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯ ಉತ್ಪಾದಕತೆ ಬರಬಹುದು. ಈಗ ನಾವು ಅದಕ್ಕೆ ಆಹಾರವನ್ನು ಕೂಡ ಕೊಡುತ್ತೇವೆ. ಈ ಕೊಟ್ಟಂತ ಆಹಾರ ಈ ನೀರಿಗೆ ತೊಂದರೆಯನ್ನು ಉಂಟು ಮಾಡುವುದಿಲ್ಲ, ನೀರನ್ನು ಕಲುಷಿತಗೊಳಿಸುವುದಿಲ್ಲ? ಈಗ ನಾವು ಹೇಳಿರುವಂತ ಪ್ರಮಾಣ ಏನಿದೆ, ಈಗ ನಾವು 1,000 ಮೀನು ಮರಿಗಳಿಗೆ 1 ದಿನಕ್ಕೆ 200 ಗ್ರಾಂ ಅಂತೆ ನಾವು ಆಹಾರವನ್ನು ಕೊಡಲಿಕ್ಕೆ ನಾವು ಹೇಳುವಂಥದ್ದು, ವೈಜ್ಞಾನಿಕ ರೀತಿಯಲ್ಲಿ ಅದು ಮಾಡುವಂಥದ್ದು. ಇದು ಇಷ್ಟೇ ಪ್ರಮಾಣದಲ್ಲಿ ನಾವು ಮಾಡಿದಾಗ ಅಥವಾ ಆ ಪ್ರಮಾಣದ ಮರಿಗಳು ಏನು ಪ್ರಮಾಣಕ್ಕೆ ಇದ್ದಾಗ ಯಾವುದೇ ಸಮಸ್ಯೆ ಆಗೋದಿಲ್ಲ. ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಅಥವಾ ನಮ್ಮ ಕೃಷಿಕರು ಹೆಚ್ಚಿನ ಸಾಂದ್ರತೆಗೆ ಹೋಗ್ತಾರೆ. ಸಣ್ಣ ಮರಿಗಳು ಇಷ್ಟು ದೊಡ್ಡ ಜಾಗಕ್ಕೆ ಇಷ್ಟು ಸಾಕಾಗ್ತದ ಅಂತ ಹೆಚ್ಚಿನ ಸಾಂದ್ರತೆಗೆ ಹೋಗ್ತಾರೆ. ಅದು ಸಣ್ಣ ಮರಿಗಳಿದ್ದಾಗ ಸಮಸ್ಯೆ ಆಗೋದಿಲ್ಲ. ಸ್ವಲ್ಪ ದೊಡ್ಡದಾದ ನಂತರ ನಾನು ಆಗಲೇ ಹೇಳಿದಾಗೆ ಅದು ಜಾಗಕ್ಕೋಸ್ಕರ ಪೈಪೋಟಿ ಅಥವಾ ಬಿಡುವಂಥ ತ್ಯಾಜ್ಯ ಪ್ರಮಾಣ ಜಾಸ್ತಿ ಆಗುತ್ತೆ, ಆ ಒಂದು ಇದರಲ್ಲಿ ಆಗುತ್ತೆ. ಯಾವಾಗ ಇದು ಜಾಸ್ತಿ ಆಗುತ್ತೆ, ನಾವು ಕೊಟ್ಟಿರೋಂಥ ಆಹಾರ ನಾವು ಹೆಚ್ಚಾಗಿ ಕೊಟ್ಟರೂ ಕೂಡ ಅದು ವೇಸ್ಟ್ ಆಗಿ ಹೋಗುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು. 1,000 ಮರಿಗಳಿಗೆ 200 ಗ್ರಾಂ ಪ್ರತಿ ದಿನಕ್ಕೆ 90 ದಿನಗಳು, ನಂತರ ಅದನ್ನು ಪ್ರಮಾಣವನ್ನು ದ್ವಿಗುಣಗೊಳಿಸ್ಬೇಕು. ಸೊ ಈಗ ಮಾಡ್ಕೊಂಡು ಹೋಗೋದ್ರಿಂದ ನೀರಿಗೆ ಯಾವುದೇ ಪರಿಣಾಮ ಆಗೋದಿಲ್ಲ. ಯಾವ ನಾವು ಹೇಳಿರುವಂಥ ಪ್ರಮಾಣವನ್ನು ಬಿಟ್ಟು ಮೇಲೆ ಹೋಗ್ತಾರೆ, ಆವಾಗ ನೀರು ಕಪ್ಪಾಗುವಂಥದ್ದು ಅಥವಾ ನೀವು ಹೊರಗಡೆಯಿಂದ ತರುವಂಥ ಫೀಡ್ ಕಾಸ್ಟೇ ಜಾಸ್ತಿ ಇದ್ದಾಗ, ಇದು ವೇಸ್ಟ್ ಆಗ್ತಾ ಇದ್ದಾಗ ನೀವು ಕೈ ಸುಟ್ಕೊಳ್ಳುವಂಥ ಸಾಧ್ಯತೆಯೂ ಇರ್ತದೆ. ನೀವೀಗ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ನೀರಿನ ಒಂದು ನೀರಿನ ಪಿ ಎಚ್ ಅನ್ನು ಒಂದು ಮೇಂಟೈನ್ ಮಾಡುವಂಥದ್ದು ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳಿ, ಒಟ್ಟಾರೆಯಾಗಿ ಹೇಳುದಿದ್ದೀರಿ, ನೀರಿನ ಗುಣಮಟ್ಟ ಇದನ್ನು ಕಾಪಾಡುವುದು ಹೇಗೆ? ಈಗ ನಾವು ಸರಿಯಾದ ಒಂದು ವೈಜ್ಞಾನಿಕ ಮೀನು ಕೃಷಿಯಲ್ಲಿ ನಾವು ಹೇಳೋದು, ಮೊದಲು ನೀರಿನ ಪರೀಕ್ಷೆಯನ್ನು ಮಾಡಿದ ನಂತರ ನಿಮಗೆ ಬೇಕಾದ ಪಿ ಎಚ್ ಏನಿದೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡಿ, ಅದ ನಂತರ ಅದಕ್ಕೆ ಬೇಕಾಗಿರೋ ನಾವು ಹೇಳಿರುವಂಥ ವೈಜ್ಞಾನಿಕ ರೀತಿಯಲ್ಲಿರುವಂಥ ಗೊಬ್ಬರಗಳನ್ನು ಕರೆಕ್ಟಾಗಿ ಬಳಸಿ, ಅದರ ಜೊತೆಗೆ ಮಧ್ಯ ಮಧ್ಯದಲ್ಲಿ ಅದಕ್ಕೆ ಬೇಕಾಗಿರೋ ಒಂದು ಪೂರಕವಾದಂಥ ಟೆಸ್ಟ್ಗಳನ್ನು ಮಾಡಿಕೊಂಡು, ಈಗ ಪಿ ಎಚ್ ಚೆಕ್ ಮಾಡಲಿಕ್ಕೆ ಏನು ದೊಡ್ಡ ಸಾಧನ ಬೇಕಾಗಿಲ್ಲ, ಲಿಟ್ಮಸ್ ಪೇಪರ್ ಅಂತ ಸಿಗ್ತದೆ, ಅದನ್ನು ಆರಾಮಾಗಿ ನಮ್ಮ ಫರ್ಟಿಲೈಸರ್ ಶಾಪಲ್ಲಿ ಸಿಗ್ತದೆ, ಅದನ್ನು ನಾವು ಉಪಯೋಗಿಸಿ ಪಿ ಎಚ್ನ ನಾವು ಚೆಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದಾಗಿ ಆ ಪ್ರಮಾಣದ ಜೊತೆಗೆ ಮೀನಿನ ಸಾಂದ್ರತೆ ಕೂಡ ಸರಿಯಾದ ಪ್ರಮಾಣದಲ್ಲಿ ಮಾಡಿಕೊಂಡು ಅದಕ್ಕೆ ಎಷ್ಟು ಮೀನು ಮರಿಗಳಿದೆ ಅಷ್ಟೇ ಆಹಾರ ನಿರ್ದಿಷ್ಟವಾದಂಥ ಕ್ವಾಂಟಿಟಿಯನ್ನು ಕೊಟ್ಕೊಂಡ್ರೆ ನಮಗೆ ಯಾವುದೂ ಸಮಸ್ಯೆ ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ಆಕ್ಸಿಜನ್ ಲೆವೆಲ್ ಚೆಕ್ ಮಾಡ್ಕೋಬೋದು, ಪಿ ಎಚ್ನ ಚೆಕ್ ಮಾಡ್ಕೋಬೋದು, ಏನು TDS ಟೋಟಲ್ ಡಿಸಾಲ್ವ್ ಸಾಲಿಡ್ಸ್, ಹಾರ್ಡ್ನೆಸ್, ಆಲ್ಕಲಿನಿಟಿ ಇದೆಲ್ಲನೂ ಬ್ಯಾಲೆನ್ಸ್ ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗೋದಿಲ್ಲ. ಈಗ ಪಿ ಎಚ್ ಅನ್ನು ಯಾವ ರೀತಿಯಲ್ಲಿ ಟೆಸ್ಟ್ ಮಾಡೋದು ಅಂತ ಹೇಳಿದ್ರಿ, ಸಾಮಾನ್ಯವಾಗಿ ನೀರನ್ನು ಕಲುಷಿತ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳಿಕ್ಕೆ ಹೊಸ ಏನಾದರೂ ವಿಶೇಷವಾದಂಥ ವಿಧಾನಗಳು ಉಂಟ? ಅಂದರೆ ವಿಶೇಷವಾದ ವಿಧಾನ ಅನ್ನೋದಕ್ಕಿಂತ ನಾವು ರೈತರು ಒಂದು ಸುಲಭವಾಗಿ ಅದನ್ನು ಹೇಗೆ ಕಂಡುಹಿಡಬಹುದು ಅಂತ. ಈಗ ಮೀನು ಮರಿಗಳನ್ನು ಹಾಕಿದರೆ ಅಂಥ ಹೊಂಡದಲ್ಲಿ ಮೀನುಗಳು ಹೆಚ್ಚಾಗಿ ಮೇಲೇ ಬಂದು ಬಾಯಿ ಆಡಿಸಿರುವಂಥದ್ದು ಅದು ಮೊದಲನೇ ಒಂದು ಇಂಡಿಕೇಶನ್ ಆಗಿರುತ್ತೆ. ಅಥವಾ ಎರಡನೇದಾಗಿ ಮೀನುಗಳು ಉಲ್ಟ ಮೇಲ್ ಕೆಳಗೆಯಾಗಿ ಈಜುತ್ತಿದೆ ಅಂದರೆ ಅದು ಒಂದು ಇಂಡಿಕೇಶನ್ ಆಗಿರ್ತದೆ. ಅಥವಾ ಮೀನಿನ ಒಂದು ಬದಿಯಲ್ಲಿ ನಿಂತು ನೋಡಿದಾಗ ನೀರಿನ ಏನು ಪದರ ಏನಿದೆ ಮೇಲಿನ ಪದರ ಅದು ಕಪ್ಪಾಗಿ ಕಾಣ್ತಾ ಇದ್ರೆ ಇದೆಲ್ಲ ಕಲುಷಿತ ನೀರು ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಳ ಕಡಿಮೆ ಇದ್ದಾಗ ಮೀನಿನ ಹೊಂಡ ಕಡಿಮೆ ಇದ್ದಾಗ ಒಂದು ಕಲ್ಲನ್ನು ಸಣ್ಣ ಕಲ್ಲನ್ನು ಏನೋ ಹಾಕಿದಾಗ ಅದು ಕೆಳಗಡೆಯಿಂದ ಏನಾದರೂ ಕಪ್ಪು ನೀರಿನ ಅಂಶ ಮೇಲೆ ಬರ್ತಾ ಇದೆ ಅಂತಂದರೆ ಅದು ನೀರು ಹಾಳಾಗಿದೆ ಅಂತ ಅರ್ಥ. ಸೊ ಇದನ್ನು ನಾವು ಸುಲಭವಾಗಿ ಕಂಡುಹಿಡಿಯುವಂಥದ್ದು ಹಸಿರು ಬಣ್ಣದಿಂದ ಕಪ್ಪಕ್ಕೆ ತಿರುಗುತ್ತಿದೆ ಅಂತಂದರೆ ಅದನ್ನು ಕಲುಷಿತ ನೀರು ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗುತ್ತೆ. ಹಾಗೆ ಈ ಥರ ಕಲುಷಿತ ನೀರನ್ನು ನಾವು ಪೂರ್ತಿಯಾಗಿ ಬದಲು ಮಾಡಿಸ್ಬೇಕೋ ಅದಕ್ಕೇನಾದರೂ ಮಧ್ಯ ವಿಧಾನಗಳಿದ್ದಾವೆ? ಇದು ಈ ಒಂದು ವಿಧಾನನ ನಾವು ಮಾಡಲಿಕ್ಕೆ ನಾವು ಮೇಜರಾಗಿ ಹೇಳೋದು ಅಂದರೆ 30-40% ನೀರನ್ನು ಎಕ್ಸ್ಚೇಂಜ್ ಮಾಡಿ, ನೀರನ್ನು ತೆಗೀರಿ. ಅದಕ್ಕೆ ನಾವು ಸುಣ್ಣವನ್ನು ಉಪಯೋಗಿಸ್ಬೋದು. ಸುಣ್ಣ ತುಂಬ ಈಸಿಯಾಗಿ ಇದನ್ನು ಕಂಟ್ರೋಲ್ಗೆ ತರಲಿಕ್ಕೆ ಸಾಧ್ಯ. ಅಥವಾ ಸುಣ್ಣ ಇಲ್ವಾ ಆಲಮ್ ಅಂತ ಹೇಳ್ತೇವೆ, ಅಲ್ಯೂಮಿನಿಯಂ ಸಲ್ಫೇಟನ್ನು, ಅದನ್ನು ನಾವು ಹಾಕಬೇಕು. ಆವಾಗ ಅದು ಆದಷ್ಟು ಬೇಗ ಇರುವಂಥ ಈ ವೇಸ್ಟನ್ನು ಬೇಗ ತಡೆ ಹಿಡಿದು ಅದು ವೇಸ್ಟನ್ನು ಕೆಳಗಡೆ ಸೆಟಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೊಸ ನೀರನ್ನು ಉಪಯೋಗಿಸ್ಬೇಕು. ಯಾವಾಗಲೇ ಆಗಲಿ ಕೃಷಿ ಹೊಂಡಗಳಲ್ಲಿ ಅಥವಾ ಯಾವುದೇ ಮೀನುಗಾರಿಕೆ ಹೊಂಡಗಳಲ್ಲಿ ನೀರನ್ನು ಬದಲಾಯಿಸುವಾಗ, ಒಂದು ವೇಳೆ ಈ ಥರ ಸಮಸ್ಯೆ ಬಂದಾಗ ಮಾತ್ರ ನೀರನ್ನು ಬದಲಾಯಿಸಬೇಕು, ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ. ಆಗ ಮ್ಯಾಕ್ಸಿಮಮ್ ಅಂದರೆ 40% ಅಷ್ಟು ಮಾತ್ರ ನಾವು ನೀರನ್ನು ಚೇಂಜ್ ಮಾಡಬೇಕು, ಅದಕ್ಕಿಂತ ಹೆಚ್ಚಲ್ಲ. ಯಾಕಂದರೆ ಪ್ರತಿಯೊಂದು ಸರಿ ಕೂಡ ಮೀನಿಗೆ ಹೊಸ ವಾತಾವರಣ ಆಗ್ತದೆ. ಹೆಚ್ಚಿನ ನೀರನ್ನು ನಾವು ಚೇಂಜ್ ಮಾಡಿದಾಗ ಬದಲಾವಣೆ ಆದಂಥ ನೀರಿನ ಹೊಂಡದಲ್ಲಿ ಮತ್ತಷ್ಟು ಅದು ಹೊಂದಾಣಿಕೆ ಆಗಲಿಕ್ಕೆ ಮತ್ತೆ ಸಮಯ ತಗೊಳ್ತದೆ. ಅದು ಆಗೋದಕ್ಕಿಂತ ನಾವು 40% ಚೇಂಜ್ ಮಾಡಿದ್ರೆ ಸಾಕಾಗ್ತದೆ. ಈಗ ಒಳ್ಳೆಯ ಮೀನು ಮರಿಗಳನ್ನು ಉತ್ಪಾದಿಸಲಿಕ್ಕೆ, ಮೀನುಗಳನ್ನು ಉತ್ಪಾದಿಸಲಿಕ್ಕೆ, ಒಳ್ಳೆಯ ಒಂದು ರೀತಿಯಲ್ಲಿ ಏನು ಪ್ರೊಡಕ್ಟಿವಿಟಿ ಸಿಗಲಿಕ್ಕೆ ನೀರಿನ ಗುಣಮಟ್ಟ, ಈಗ ನೀರು ಬಹಳ ಮುಖ್ಯ ಅಂತ ಹೇಳಿದ್ರಿ, ಯಾವ ಥರ ಇರಬೇಕಾಗ್ತದೆ ಅನ್ನೋದು ಮುಖ್ಯವಾಗಿ. ಈಗ ನಾನು ಮೊದಲನೇದಾಗಿ ಪ್ರೊಡಕ್ಟಿವಿಟಿ ಇಂಡೆಕ್ಸಿಂದ ಶುರು ಮಾಡಿದಾಗ pH 6.5-8.5 ಇರಬೇಕು. ಡಿಸಾಲ್ವ್ಡ್ ಆಕ್ಸಿಜನ್ ಕರಗಿದ ಆಮ್ಲಜನಕ ಏನಿದೆ ಅದು ನಮಗೆ 5 PPM-8 PPM ಮಧ್ಯದಲ್ಲೇ ಇರಬೇಕು. ಹಾಗೆ ನಮಗೆ TDS ಅಂದರೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ ಹೇಳ್ತೇವೆ, ಇದು ಒಂದು 100-150 PPM ಇದರಲ್ಲಿ ಇರಬೇಕು. ಹಾಗೆ ಅಮೋನಿಯಾ ತುಂಬ ಹಾನಿಕಾರಕವಾದಂಥ ಅನಿಲ, ಅದು 0.25 mg/L ಅದಕ್ಕಿಂತ ಕಡಿಮೆ ಇರಬೇಕು. ಅದು ಹೆಚ್ಚಿದ್ದಷ್ಟು ಅಪಾಯಕಾರಿ ಜಾಸ್ತಿ, ಅದಕ್ಕೋಸ್ಕರ ಅದಕ್ಕಿಂತ ಕಡಿಮೆ ಇರಬೇಕು. ಹಾಗೆ ನಮಗೆ ಬೇರೆ ಥರದ್ದು ಕಾಂಪೊನೆಂಟ್ಸ್ ಇದೆ, ಫಾಸ್ಫೇಟ್ಸ್ ಇದೆ ಅಥವಾ ಸಿಲಿಕೇಟ್ಸ್ ಎಲ್ಲ ಇದೆ, ಅದು ತುಂಬ ಡೀಟೇಲಲ್ಲಿಗೆ ಹೋದಾಗ ಅದು ಬೇಕಾದ್ರೆ, ಬಟ್ ನಾವೊಂದು ಸಣ್ಣ ಒಬ್ಬ ರೈತ ಮೈಂಟೈನ್ ಮಾಡಲಿಕ್ಕೆ ಇಷ್ಟು ಪ್ರಮಾಣಗಳು ಸಾಕಾಗುತ್ತೆ. ಇದನ್ನೆಲ್ಲ ನೋಡಲಿಕ್ಕೆ ಮೀಟರ್ಗಳಿದ್ದಾವ. ಈಗ ನೀವು pH ಅನ್ನು ಅಳೆಯಲಿಕ್ಕೆ ಲಿಟ್ಮಸ್ ಪೇಪರ್ ಬಗ್ಗೆ ಹೇಳಿದ್ರಿ, ಈ ಉಳಿದ ವಿಷಯಗಳನ್ನು ಅಳೆಯಲಿಕ್ಕೆ ಏನು? ಹೌದು, ಇದನ್ನು ನಾವು ಅಲ್ಲೇ ಹೊಂಡದ ಹತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಣ್ಣ ಕಿಟ್ಗಳು ಕೂಡ ಸಿಗ್ತದೆ. ಸಣ್ಣ ಕಿಟ್ಗಳಲ್ಲಿ ಅಂದರೆ ಅದು ತುಂಬ ಅಕ್ಯುರಸಿ ತೋರಿಸೋದಿಲ್ಲ, ಬಟ್ ಒಂದು ಪ್ರಮಾಣವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಸಣ್ಣ ಕಿಟ್ಗಳು ಅಮೋನಿಯಾಗಿರ್ಬೋದು, ಫಾಸ್ಫೇಟ್ಗಾಗಿರ್ಬೋದು ಅಥವಾ ಬೇರೆ ಕೆಮಿಕಲ್ ಕಾಂಪೊನೆಂಟ್ಸ್ ಏನಿದೆ ಅದನ್ನು ಮಾಡ್ಕೊಳ್ಳಿಕ್ಕೆ ಸಣ್ಣ ಕಿಟ್ಗಳು ಸಿಗ್ತದೆ. ಅದು ನಮ್ಮ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಗಳಲ್ಲೂ ಸಿಗುತ್ತೆ ಅಥವಾ ಈಗ ಎಲ್ಲ ಫರ್ಟಿಲೈಸರ್ ಶಾಪ್ಸಲ್ಲಿ ಎಲ್ಲ ಕಡೆ ಸಿಗ್ತದೆ, ಅದನ್ನು ಉಪಯೋಗಿಸಿದ್ರೂ ಸಾಕಾಗ್ತದೆ. ಒಟ್ಟಾರೆಯಾಗಿ ಹೇಳುದಿದ್ರೆ ಈ ಆರೋಗ್ಯಕರವಾದಂತಹ ಒಂದು ಮೀನಿನ ಉತ್ಪಾದನೆಯಲ್ಲಿ ನೀರು ಬಹಳ ಮುಖ್ಯ ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಹೌದು, ಏಕೆಂದರೆ ನೀರಿಗೆ ಇರುವಂಥ ಎಲ್ಲ ಶಕ್ತಿಯಿಂದ ಮೀನು ಆರೋಗ್ಯವಾಗಿ ಬೆಳೀತಿದೆಯಾ ಇಲ್ಲೋ ಅನ್ನೋದು ನಮಗೆ ಗೊತ್ತಾಗ್ತದೆ. ಯಾಕಂದರೆ ನಾವು ಅದಕ್ಕೆ ಹೊಂಡದಿಂದ ತೆಗೆದಿದ್ದೀವೋ, ಜರಿಯಿಂದ ತೆಗೆದಿದ್ದೀವೋ ಅಥವಾ ನದಿಯಿಂದ ತೆಗೆದಿದ್ದೀವೋ, ಅದರ ಪ್ರಮಾಣದ ಇದರಲ್ಲೇ ನಾವು ಇಲ್ಲಿ ತಳಿಯನ್ನು ಡಿಸೈನ್ ಮಾಡಲಿಕ್ಕೆ ಸಾಧ್ಯ ಆಗಿರೋದು. ಅದರ ಪ್ರಮಾಣ ಅಥವಾ ಅದರ ಏನು ಗುಣಧರ್ಮ ಹೇಗಿದೆ ಅದರ ಮುಖಾಂತರನೇ ಮೀನಿನ ಬೆಳವಣಿಗೆ ಆರೋಗ್ಯವಾಗಿ ನೈಸರ್ಗಿಕವಾಗಿ ಬೆಳವಣಿಗೆ ಆಗುವಂಥದ್ದು ಮುಖ್ಯ ಆಗಿರ್ತದೆ. ಒಳ್ಳೆಯದು ಚೇತನ್ ಅವರೇ, ಮುಖ್ಯವಾಗಿ ಒಳನಾಡು ಮೀನು ಕೃಷಿಯಲ್ಲಿ ಈ ನೀರಿನ ಗುಣಮಟ್ಟದ ಪ್ರಾಮುಖ್ಯತೆ ಏನು, ಅದನ್ನು ಯಾವ ರೀತಿಯಲ್ಲೆಲ್ಲ ರೈತರು ನಿರ್ವಹಿಸಿದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಉತ್ಪಾದನೆ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಒಳನಾಡು ಮೀನು ಕೃಷಿಯಲ್ಲಿ ನೀರಿನ ಗುಣಮಟ್ಟದ ಪ್ರಾಮುಖ್ಯತೆ ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ಮೀನು ವಿಜ್ಞಾನಿ ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೇಳಿ ಆರೋಗ್ಯ ಮಾಹಿತಿ. ದೇಹವು ಸುಸ್ಥಿತಿಯಲ್ಲಿದ್ದರೆ ಮನಸ್ಸು ಸುಸ್ಥಿತಿಯಲ್ಲಿ ಇರುತ್ತದೆ.

ಆಹಾರ ಪದಾರ್ಥಗಳಲ್ಲಿರುವ ಅಂಶ, ತೂಕ, ಅಳತೆ ಇವುಗಳ ವಿವರ, ತಯಾರಿಸಿದ ದಿನಾಂಕ, ಅಖೈರು ಗಡುವು, ಸಸ್ಯಾಹಾರ ಮತ್ತು ಮಾಂಸಜನ್ಯ ಆಹಾರದ ಲೋಗೋಗಳು ಅಂದರೆ ಹಸಿರು ಮತ್ತು ಕಂದು ಬಣ್ಣ, ಅಗತ್ಯವಿದ್ದಲ್ಲಿ ಮಾರ್ಕ್ ಚಿಹ್ನೆ, ಪೌಷ್ಟಿಕಾಂಶಗಳ ವಿವರ, ಆಮದುದಾರರ ವಿಳಾಸ ಇವೆಲ್ಲ ಈ ಪ್ಯಾಕೆಟ್ನ ಮೇಲೆ ಇರಬೇಕಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಮಲಿನವಾಗ್ತಾ ಇದೆ. ಆಹಾರದ ಬಗ್ಗೆ ಕಾಳಜಿ ವಹಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆಹಾರದಲ್ಲಿ ಲೋಪದೋಷಗಳು ಕಂಡುಬಂದರೆ ಅವುಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಸುರಕ್ಷಿತ ಆಹಾರವನ್ನು ಸೇವಿಸೋಣ, ಉತ್ತಮ ಆರೋಗ್ಯವನ್ನು ನಮ್ಮದಾಗಿಸಿಕೊಳ್ಳೋಣ. ಇದುವರೆಗೆ ಆರೋಗ್ಯ ಮಾಹಿತಿ ಕೇಳಿದಿರಿ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 43,000 ರಿಂದ 50,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲಿಗೆ 30,000 ರಿಂದ 40,000 ರೂಪಾಯಿಗಳು, ಕೋಕಾ ಕ್ವಿಂಟಲಿಗೆ 22,000 ರಿಂದ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 6,000 ರಿಂದ 8,300 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲಿಗೆ 2,850 ರಿಂದ 3,000 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಲಿಗೆ 2,950 ರಿಂದ 3,200 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲಿಗೆ 2,200 ರಿಂದ 2,450 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 38,000 ರಿಂದ 49,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೀಗ ಕೇಳಿ ಬಿಆರ್ ಗೀತಾ ಅವರು ಹಾಡಿರುವ ದೇವರ ದಾಸಿಮಯ್ಯ ಅವರ ವಚನ, ಕರಿಯ ನಿತ್ತೊಡೆ ಒಲ್ಲೆ ಸಿರಿಯ ನಿತ್ತೊಡೆ ಒಲ್ಲೆ. ಇದುವರೆಗೆ ಬಿಆರ್ ಗೀತಾ ಅವರ ಧ್ವನಿಯಲ್ಲಿ ದೇವರ ದಾಸಿಮಯ್ಯ ಅವರ ವಚನ ಕೇಳಿದಿರಿ. ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು. ಏನ್ ಶೇಷಪ್ಪ ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ, ಸೀದಾ ಅಕೌಂಟ್ಗೆ ಬರ್ತದಾ? ಹೋ ಮೇಸ್ಟ್ರೇ. ಹಂಗಾದ್ರೆ ಆಫೀಸ್ ಇಂದ ಆಫೀಸ್ಗೆ ಅಲಿಯೋದು ತಪ್ತು ಅಣ್ಣು. ಹೌದು ಮೇಸ್ಟ್ರೇ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ವಾ ನೋಡಿ ಮೇಸ್ಟ್ರೇ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್, ಫಾಸ್ಟ್ ಎಫಿಶಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಕೇಳುಗರೆ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇವಿ ಭಟ್ ಅವರೊಂದಿಗೆ ಜೇನು ಕೃಷಿ ಅನುಭವ ಕುರಿತು ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಉಳುವ ಮಣ್ಣಿಡು ಅರಳಿ ಪೊರ್ಪನು ಗುತ್ತದಿಲ್ಲೆನ ತಾಂಗದಂತಿನ ಅಕ್ಕೇನು. ಪ್ರೀತಿದ ಶ್ರೋತೃಲೆ, ಪ್ರತಿ ಸೋಮವಾರ ರಾತ್ರಿ 7:45 ಡಾಕ್ಟರ್ ಡಿ ಕೆ ಚೌಟ ಮೇರು ಬರೈನ ಮಿತ್ತಬೈಲ್ ಯಮುನಕ್ಕೆ ಕಾದಂಬರಿ ಓದು ಪ್ರಸಾರ ಆಯರಗುಂಡು. ಪೋಡ್ತಿದ್ದು ಮತಿತತ್ತುಬೂರ್ನ ದುರ್ಗಮ್ಮನ ಮೋನೆಗು ನೀರು ತಲಿತದ ಲಕ್ಕನಗ ಕಣ್ಣು ಬುಲಾಯಿನ ದುರ್ಗಮ್ಮ ಮಂಜನಾಳ್ವನು ಅರಂಟು ಪತ್ತೊಂದು ಬಿಕ್ಕು ಬಿಕ್ಕದ ಬುಲ್ಪೇರೆ ಸುರುಪತ್ತಂಡು ಮೈ ಗಾಳಿಗೆ ತಿಕ್ಕಿ ಬಜಕ್ರೆದ ಲೆಕ್ಕ ಕುಂಬರೊಂದಿತ್ತಂಡು. ಮಂಜನಾಳ್ವೆ ದುರ್ಗಮ್ಮನ ದೆರ್ತು ಪತ್ತದ ತರೆ ಪೂಜಿದು ಉಲಾಯಿದ ಕೋಣೆಗೆ ಕೊಂಡೋನಗ ಬುಲಿಪುನ ಉಂತಾಯಿ ದುರ್ಗಮ್ಮ ಅರಂಟು ಪತ್ತೊಂದುನ ಪತ್ತನು ಬುಡುಜ್ಜಿ ಒಂಜಿಗಳಿಗೆ ಅರಂಟು ಪತ್ತನ ದುರ್ಗಮ್ಮನ ಪತ್ತೊಂದು ತರೆ ಪೂಜಿನ ಮಂಜಣನ ಕೈ ಮೆಲ್ಲಾರೇನು ಅರಂಟು ಪತ್ತೊಂಡು. ಮಿತ್ತಬೈಲ್ ಯಮುನಕ್ಕೆ ಪ್ರತಿ ಸೋಮವಾರ ರಾತ್ರಿ 7:45. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2nd and 4th ಬುಧವಾರ ಪೂರ್ವಾಹ್ನ 11:00 ಪ್ರಸಾರವಾಗುತ್ತಿದೆ. ಈ ಬಾರಿ ಸಾವು ಬದುಕಿಗಿಂತ ದೊಡ್ಡದಲ್ಲ, ಸಂದರ್ಶನ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 210th ಕಾರ್ಯಕ್ರಮ, ದಿನಾಂಕ 26 ಪೂರ್ವಾಹ್ನ 11:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಪ್ರದೇಶ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪೌಷ್ಟಿಕಾಂಶ ಭದ್ರತೆ ಖಾತರಿಯಲ್ಲಿ ಹೈನುಗಾರಿಕೆ ಮಹತ್ವದ ಪಾತ್ರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 2030 ವೇಳೆಗೆ ಮಲೇರಿಯಾ ಮುಕ್ತ ಭಾರತ ಗುರಿ, ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಕರ್ನಾಟಕ ವಿಧಾನಸಭಾ ಚುನಾವಣೆ, ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ಮುಕ್ತಾಯ. ಐಪಿಎಲ್ ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: